ಆದರೆ ಮಣ್ಣಿನ ಗುಣಮಟ್ಟ ಏನಾಗ್ತದೆ ಅಂದರೆ ಹಲವಾರು ಸಂದರ್ಭಗಳಲ್ಲಿ ಕಡಿಮೆ ಆಗ್ತದೆ. ಯಾಕೆ ಕಡಿಮೆ ಆಗ್ತದೆ ಅಂದರೆ ಒಂದು ಮಳೆ ನೀರು ಬಂದು ಕೊಚ್ಚಿಕೊಂಡೋಗಿ ಕಡಿಮೆ ಆಗ್ತದೆ, ಇನ್ನೊಂದು ನಾವು ಬೋರ್ವೆಲ್ ನೀರನ್ನು ತೆಗೆದುಕೊಂಡು ಬಂದು ತೆಗೆದುಕೊಂಡು ಭೂಮಿಗೆ ಹೆಚ್ಚು ಫೀಡ್ ಮಾಡಿದಾಗ ಮಣ್ಣಿನಲ್ಲಿ ಲವಣಾಂಶಗಳು ಹೆಚ್ಚಾಗ್ತವೆ, ಲವಣಾಂಶಗಳು ಹೆಚ್ಚಾದಾಗ ಮಣ್ಣಿನ ಗುಣಧರ್ಮ ಕಡಿಮೆ ಆಗ್ತದೆ. ಹಾಗಾಗಿ ಮಣ್ಣಿನ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲಿಕ್ಕೆ, ಬೆಳೆಗಳನ್ನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಇರ್ತಕ್ಕಂಥ ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆ ಪ್ರದೇಶವನ್ನು ನೀರಾವರಿ ಒಳಪಡಿಸಲಿಕ್ಕೆ, ರೈತ ನಷ್ಟ ಅನುಭವಿಸ್ತಕ್ಕಂಥದ್ದನ್ನು ಕಡಿಮೆ ಮಾಡಲಿಕ್ಕೆ, ಕೂಲಿಕಾರರ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲಿಕ್ಕೆ ರೈತರು ಸೂಕ್ಷ್ಮ ನೀರಾವರಿಯನ್ನು ಅಳವಡಿಕೆ ಮಾಡ್ಕೋಬೇಕು. ಇದಕ್ಕೆ ಕೇಂದ್ರ ಸರ್ಕಾರ ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಹಣಕಾಸಿನ ವ್ಯವಸ್ಥೆಯನ್ನು ಕೊಡ್ತದೆ. ಆ ಎರಡೂ ಸೇರಿಕೊಂಡು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಶೇಕಡ 60% ಕೇಂದ್ರ ಸರ್ಕಾರ ಕೊಡ್ತದೆ, ರಾಜ್ಯ ಸರ್ಕಾರ ಶೇಕಡ 40% ದುಡ್ಡನ್ನು ಹಾಕ್ತದೆ. ಇದರಲ್ಲಿ 55% ದುಡ್ಡನ್ನು ಸ್ವಲ್ಪ ಇರಿ ಡಾಕ್ಟರ್ ಯೋಗೀಶ್ ಅವರೇ, ಈಗ ಒಬ್ಬರು ಕರೆ ಮಾಡಿದ್ದಾರೆ, ಅವರಿಗೆ ಉತ್ತರ ಕೊಡಬೇಕು. ಹೆಸರು ಹೇಳಿ, ಎಲ್ಲಿಂದ? ಹಲೋ, ಹಾಂ ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್ ತುಳಸಿದಾಸ್ ಅಂತ, ಹುಣಸೂರು ತಾಲೂಕು ಎಂಗೆ ಇಂದ. ಕೇಳಿ ತುಳಸಿದಾಸ್ ಅವರೇ. ಸರ್, ಇದು ಸೂಕ್ಷ್ಮ ನೀರಾವರಿ ಅಂತಂದ್ರೆ ಅದು ಹನಿ ನೀರಾವರಿಗೆ ಸಂಬಂಧಪಟ್ಟದ್ದ ಅಥವಾ? ಈಗ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ ಸೂಕ್ಷ್ಮ ನೀರಾವರಿ ಅಂತಂತಂದ್ರೆ ಹನಿ ನೀರಾವರಿ ಬರ್ತದೆ, ತುಂತುರು ನೀರಾವರಿ ಬರ್ತದೆ. ಹನಿ ನೀರಾವರಿ ಅಂದ್ರೆ ಡ್ರಿಪ್ ಇರಿಗೇಷನ್ ಅಂತೀವಿ, ತುಂತುರು ನೀರಾವರಿ ಅಂತಂದ್ರೆ ಸ್ಪ್ರಿಂಕ್ಲರ್ ಇರಿಗೇಷನ್ ಅಂತ ಅಂತೀವಿ. ಎರಡೂ ಸೇರ್ಕೊಂಡಿರ್ತದೆ. ಸರ್, ತುಂತುರು ಮತ್ತೆ ಹನಿ ನೀರಾವರಿ ಅದು ಒಂದು ಎಕರೆಗೆ ಅಳವಡಿಸ್ತೀನಂದ್ರೆ ಎಷ್ಟು ಖರ್ಚು ವೆಚ್ಚ ತಗೊಳ್ತದೆ? ಈಗ ನೋಡಿ, ನಮ್ಗೆ ತುಂತುರು ನೀರಾವರಿ ಅಳವಡಿಸ್ಕೊಳ್ತೀನಿ ಅಂತಂತಂದ್ರೆ ಒಂದು ಎಕರೆಗೆ ನಾವು ಸಹಾಯಧನವಾಗಿ ಅಂದ್ರೆ 2 ಇಂಚಿನ ಪೈಪ್ ಅನ್ನ ಅಳವಡಿಕೆ ಮಾಡ್ಕೊಂಡ್ರೆ, ಅಂದ್ರೆ 63 mm ಅಗಲದ ಪೈಪ್ಗಳನ್ನ ಅಳವಡಿಕೆ ಮಾಡ್ಕೊಳ್ತೀನಿ ಅಂದರೆ 19,429 ಸಹಾಯಧನವನ್ನು ಕೊಡ್ತೇವೆ. 2.5 ಇಂಚಿನ ಪೈಪನ್ನು ನಾನು ಅಳವಡಿಕೆ ಮಾಡ್ಕೋತೀನಿ ಅಂತಂದರೆ 21,775 ಸಹಾಯಧನದ ರೂಪದಲ್ಲಿ ಕೊಡ್ತೇವೆ. ಈ ವರ್ಷ ಪ್ರತಿ ಕಂಪ್ನಿ ರೇಡಿಯೋ ಸೆಟ್ಟು ಸ್ವಲ್ಪ ದೂರ ಇಡಿ ತುಳಸಿದಾಸ್ ಅವರೇ, ರೇಡಿಯೋ ಸೆಟ್ ದೂರ ಇಡಿ ನಮಗೆ. ಅದರಲ್ಲಿ ರೈತರ ವಂತಿಗೆ ಏನಿರ್ತದೆ, 10% ಕಟ್ಟಬೇಕಾಗ್ತದೆ. ಈ ವರ್ಷದಲ್ಲಿ ಆಲ್ಮೋಸ್ಟ್ ಎಲ್ಲ ರೈತರದ್ದು, ಸುಮಾರಷ್ಟು ಜನ ರೈತರಿಗೆ ಸೇಮ್ ಕಂಪ್ನಿಗಳಲ್ಲಿ ಸೇಮ್ ಇರ್ತದೆ. 4,139 2 ಇಂಚಿನ ಪೈಪ್ಗಳಿಗೆ 4,667 2.5 ಇಂಚಿನ ಪೈಪ್ಗೆ ಕಟ್ಟಬೇಕು. ಕೆಲವೊಂದು ಕಂಪ್ನಿಗಳದ್ದು ವ್ಯತ್ಯಾಸಗಳಿದೆ. ಹೌದು ಹೌದು ಹೌದು. ಈಗ 1 ಹೆಕ್ಟೇರ್ ಅಂದರೆ 2.5 ಎಕರೆಗೆ ಕಟ್ಟಿದರೆ 30 ಪೈಪನ್ನು ಕೊಡ್ತಾರೆ, ಹಾಗೆ 5 ಜೆಟ್ಟನ್ನು ಕೊಡ್ತಾರೆ, ಅದಕ್ಕೆ ಬೆಂಡು ಎಂಡ್ ಕ್ಯಾಪು ಇವನ್ನೆಲ್ಲವನ್ನು ಒದಗಿಸಿಕೊಡ್ತಾರೆ. ಓಕೆ, ಮತ್ತೆ ಯಾವುದಾದ್ರು ಪ್ರಶ್ನೆ ಇದೆಯಾ? ಅದೇ ಹನಿ ನೀರಾವರಿ ಅದಕ್ಕೆ ಏನಾದ್ರು ಸಹಾಯ ಇದೆಯಾ ಕೃಷಿ ಇಲಾಖೆಯಿಂದ? ಹನಿ ನೀರಾವರಿಗೂ ಇದೆ. ಹನಿ ನೀರಾವರಿಗೆ ಅಂತ ಬಂದಾಗ ಈ ದೂರದಲ್ಲಿ ಬೆಳೀತಕ್ಕಂಥ ಬೆಳೆಗಳು, ಈಗ ಹತ್ತಿ ಇರ್ಬೋದು, ಕಬ್ಬು ಇರ್ಬೋದು, ತೊಗರಿ ಇರ್ಬೋದು, ಈ ಅರಳಿರ್ಬೋದು, ಇಂಥವನ್ನು ಆಲ್ಮೋಸ್ಟ್ 4 ಅಡಿ ಸಾಲುಗಳಲ್ಲಿ ನಾನು ಬೆಳಿತೀನಿ ಅಂತಂದಾಗ ಅಂತಹ ಬೆಳೆಗಳಲ್ಲಿ ಹನಿ ನೀರಾವರಿಯನ್ನು ಅಳವಡಿಕೆ ಮಾಡ್ಕೊಳ್ಳಿಕ್ಕೂ ಅವಕಾಶ ಇದೆ. ಇದು ನೋಡಿ ಒಳ್ಳೆ ಪ್ರಶ್ನೆ. ಹನಿ ನೀರಾವರಿಯನ್ನು 3 ಇಲಾಖೆಗಳು ಅನುಷ್ಠಾನ ಮಾಡ್ತವೆ. ಒಂದು ಕೃಷಿ ಇಲಾಖೆ ಕೃಷಿ ಬೆಳೆಗಳಿಗೆ, ತೋಟಗಾರಿಕೆ ಇಲಾಖೆ ತೋಟಗಾರಿಕೆ ಬೆಳೆಗಳಿಗೆ ಅಂದರೆ ಪ್ಲಾಂಟೇಷನ್ ಬೆಳೆಗಳಿರ್ಬೋದು ಅಥವಾ ತೋಟಗಾರಿಕೆ ಬೆಳೆಗಳಿರ್ಬೋದು, ರೇಷ್ಮೆ ಬೆಳೆಗಳಿಗೆ ರೇಷ್ಮೆ ಇಲಾಖೆ ಅನುಷ್ಠಾನ ಮಾಡ್ತದೆ. ನಾವು ಯಾವ ಬೆಳೆಯನ್ನು ಬೆಳಿತೀವಿ ಆ ಇಲಾಖೆಯನ್ನು ಅಪ್ರೋಚ್ ಮಾಡಿದರೆ ಅವರು ಅನುಷ್ಠಾನ ಮಾಡಿಕೊಡ್ತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ, ಹಲೋ, ನಾ ಹೆಸರು ಹೇಳಿ ಸರ್, ಎಲ್ಲಿಂದ? ಹಲೋ ನಮಸ್ಕಾರ ಮೇಡಮ್. ನಮಸ್ಕಾರ, ಮೈಸೂರಿಂದ. ಹಾಗೆ ನಿಮ್ ರೇಡಿಯೋ ಸೆಟ್ ದೂರ ಇಡಿ. ಕೇಳಿ ಪ್ರಶ್ನೆ ಅಷ್ಟೇ ಕೇಳಿ. ನಮಸ್ಕಾರಗಳು. ಕೇಳಿ ಪ್ರಶ್ನೆನ. ಸೂಕ್ಷ್ಮ ನೀರಾವರಿ ಅಂತ ಒಂದು ವರ್ಡ್ಸ್ ಹಾಕಿದ್ರೆ ಸೂಕ್ಷ್ಮ ಅಂದ್ಮೇಲೆ ಯಾವ್ಯಾವ ಬೆಳೆಗೆ ಇದು ಅನುಕೂಲ? ಸೂಕ್ಷ್ಮವಾಗಿ ಅಂತ ಒಂದು ಪದ ಕೊಟ್ಬಿಟ್ಟಿದೆ, ಅರ್ಥವೇನು? ಇದು ಸ್ವಲ್ಪ ವಿವರಿಸ್ತಾ ಕೊಡಿ ಹೇಳ್ತಾರೆ. ಕೇಳಿ. ನಮಸ್ಕಾರ ಮಾದೇಶ್ ಅಟ್ರೆ. ಈಗ ಸೂಕ್ಷ್ಮ ಅಂತಂತಂದ್ರೆ ನಾವು ಇಂಗ್ಲಿಷ್ ನಲ್ಲಿ ಮೈಕ್ರೋ ಅಂತಂತೀವಿ. ಮೈಕ್ರೋ ಅಂದ್ರೆ ನೀರನ್ನ ಹಿತವಾಗಿ ಮಿತವಾಗಿ ಬೇರು ಎಲ್ಲಿ ಬೆಳೀತಕ್ಕಂಥ ಜಾಗ ಇರ್ತದೆ ಆ ಜಾಗಕ್ಕೆ ಒದಗಿಸ್ತಕ್ಕಂಥ ತಂತ್ರಜ್ಞಾನಕ್ಕೆ ಸೂಕ್ಷ್ಮ ನೀರಾವರಿ ಅಂತ ಅಂತೀವಿ. ಇದು ಒಂದು ವಿಸ್ತಾರವಾದ ಅಂದರೆ ಬ್ರಾಡ್ ಕಾನ್ಸೆಪ್ಟ್. ಅದರೊಳಗಡೆ ಬಂದಾಗ ಹನಿ ನೀರಾವರಿ ಇರ್ಬೋದು, ಸ್ಪ್ರಿಂಕ್ಲರ್ ಸಿಸ್ಟಮ್ ಇರ್ಬೋದು, ಇವೆರಡು ಮೇಜರ್ ಕಾಂಪೊನೆಂಟ್ಸ್ ಬರ್ತವೆ. ಈ ಹನಿ ನೀರಾವರಿ ಅಂತ ಬಂದಾಗ ಡ್ರಿಪ್ ಇರಿಗೇಷನ್ ಅಂತ ಹೇಳ್ತೀವಿ, ಈ ಸ್ಪ್ರಿಂಕ್ಲರ್ ಇರಿಗೇಷನ್ ಬಂದಾಗ ಮೈಕ್ರೋ ಸ್ಪ್ರಿಂಕ್ಲರ್ ಬರ್ತದೆ, ಇನ್ನೊಂದು ಪೋರ್ಟಬಲ್ ಸ್ಪ್ರಿಂಕ್ಲರ್ ಬರ್ತದೆ. ಈ ಥರದ್ದನ್ನ ತಂತ್ರಜ್ಞಾನನ ನಾವು ಮಾಡ್ಕೋತೀವಿ. ಯಾವ ಬೆಳೆನಲ್ಲಿ ಮಾಡ್ಬೋದು ಅಂತಂತಂದರೆ, ಈಗ ನೋಡಿ ಈ ಯಾವ ಬೆಳೆಗಳನ್ನು ಒಂದಡಿ ಸಾಲುಗಳಲ್ಲಿ ಬೆಳಿತೀವಿ, ಈಗ ನಾವು ಉದ್ದು ಬೆಳಿತೀವಿ, ಅವರೆ ಬೆಳಿತೀವಿ, ಸೂರ್ಯಕಾಂತಿ ಬೆಳಿತೀವಿ, ಈ ಥರದ ಒಂದಡಿ ಸಾಲಿನಲ್ಲಿ ಹತ್ತತ್ರದಲ್ಲಿ ಬೆಳೀತಕ್ಕಂಥ ಶೇಂಗಾ ಬೆಳೆ ಇರ್ಬೋದು, ಇಂಥ ಬೆಳೆಗಳಲ್ಲಿ ನಾವು ತುಂತುರು ನೀರಾವರಿಯನ್ನು ಅಳವಡಿಕೆ ಮಾಡ್ಕೊಂಡು ಸ್ಪ್ರಿಂಕ್ಲರ್ ಅಂದರೆ ಇದೇನಪ್ಪ ಅಂತಂತಂದರೆ ಕೃತಕವಾಗಿ ಮಳೆಯನ್ನು ಸೃಜನೆ ಮಾಡ್ತಕ್ಕಂಥದ್ದು. ಭತ್ತಕ್ಕೂ ಸಹಿತ ಸ್ಪ್ರಿಂಕ್ಲರ್ನ ಮಾಡಿ ಮಾಡ್ಬೋದು. ಯಾಕೆ ಅಂತಂತಂದ್ರೆ ನಾನು ಮೈಸೂರಿನಲ್ಲಿದ್ದಾಗ ಪಿರಿಯಾಪಟ್ಟಣದಲ್ಲಿ ಒಬ್ಬ ರೈತರ ಹತ್ರ ತೆಂಗಿನ ಮಧ್ಯದಲ್ಲಿ ಸ್ಪ್ರಿಂಕ್ಲರ್ನ ಹಾಕಿ ಬೆಳೆದಿರ್ತಕ್ಕಂಥದ್ದನ್ನ ನಾನು ನೋಡಿದ್ದೀನಿ, ಮಾಡಿಸಿದ್ದೀನಿ, ಮಾಡ್ಬೋದು. ಬಟ್ ಏನಂತಂತಂತಂದ್ರೆ ಭತ್ತ ಎಲ್ಲಿ ಈ ನಾಲಾ ಪ್ರದೇಶ ಇರ್ತದೆ, ನಾಲಾ ಪ್ರದೇಶಗಳಲ್ಲಿ ನೀರನ್ನ ನಿಲ್ಲಿಸಿಬಿಟ್ಟು ಬೆಳೀತಕ್ಕಂಥದ್ದು ರೂಢಿನಲ್ಲಿದೆ. ಎಲ್ಲ ಸುತ್ತಲವರೆಲ್ಲರೂ ನೀರು ನಿಲ್ಲಿಸ್ತಾರೆ, ನಾನು ಮಾತ್ರ ಬೆಳಿತೀನಿ ಅಂತಂದರೆ ಕಷ್ಟ ಆಗ್ತದೆ. ಯಾವ ರೈತರು ಬೋರ್ವೆಲನ್ನು ಅವಲಂಬಿಸ್ಕೊಂಡಿರ್ತಾರೆ ಅಂತಹ ರೈತರು ಒಣ ಬೇಸಾಯದಲ್ಲಿ ಸುತ್ತಮುತ್ತಲು ಯಾರು ಬೆಳಿತಿಲ್ಲ ಅಂತಂದಾಗ ಭತ್ತಕ್ಕೂ ಸಹಿತ ಅಳವಡಿಕೆ ಮಾಡ್ಕೋಬಹುದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಮುಂದಿನ ಕರೆ. ಹಲೋ, ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಸೂಕ್ಷ್ಮ ನೀರಾವರಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನ ತಾವು ಕೇಳಬಹುದು. ಹೆಸರೇಳಿ ಸರ್, ಎಲ್ಲಿಂದ? ನಾವು ರಾಯಬಾಗದಿಂದ ಭೀಮರಾವ್ ಕುಕ್ಕಾಟೆ ಮಾತಾಡಿದ್ರಿ. ಕೇಳ್ರಿ ಭೀಮರಾವ್ ಅವರೇ. ರೆಡಿ ಸರ್, ದೂರ ರೆಡಿ ಸರ್. ಹ್ಞೂ, ನಮ್ದು ಒಂದು ಬೋರ್ವೆಲ್ ಇದ್ರಿ. ಹ್ಮ್, ಅದು ಬೋರ್ವೆಲ್ದಾಗ ಗುಣಮಟ್ಟದ ನೀರು ಬರಂಗಿಲ್ರಿ, ಹೆಂಗ್ ಮಾಡ್ಬೇಕ್ರಿ ಸರ್? ಈಗ ಗುಣಮಟ್ಟದ ನೀರು ಬರ್ತಾ ಇಲ್ಲ ಅಂತಂದ್ರೆ, ಒಂದು ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಆ ನೀರನ್ನ ನಾನು ತೆಗೆದುಕೊಂಡೋಗಿ ಸ್ಯಾಂಪಲ್ನ ಕೊಟ್ಟಾಗ ಅದನ್ನು ಪರಿಶೀಲನೆ ಮಾಡಿ ವರದಿಯನ್ನು ಕೊಡ್ತಾರೆ. ಅದರಲ್ಲಿ ಇಸಿ ಅಂತಕ್ಕಂಥದ್ದು ಇರ್ತದೆ. ಆ ಇಸಿ ಮತ್ತು ಎಸ್ ಸಿ ಆರ್ ಅಂತಕ್ಕಂಥದ್ದನ್ನು ಎರಡನ್ನ ಪರಿಶೀಲನೆ ಮಾಡಿದಾಗ ಅದರಲ್ಲಿ ಏನಾದರೂ ವೇರಿಯೇಷನ್ ಇತ್ತು ಅಂತಂತಂದರೆ ನಾವು ಆ ನೀರನ್ನು ಟ್ರೀಟ್ಮೆಂಟ್ ಮಾಡಿ ಬಳಕೆ ಮಾಡಬೇಕಾಗ್ತದೆ. ಏನಾಗ್ತದೆ, ನೀರನ್ನು ಡ್ರಿಪ್ಪಲ್ಲೇ ಕೊಡಿ ಅಥವಾ ಸ್ಪ್ರಿಂಕ್ಲರ್ನಲ್ಲಿ ಕೊಡಿ, ನೀರನ್ನು ಜಮೀನಿನಲ್ಲಿ ಹಾಯಿಸಿದಾಗ ಆ ಜಮೀನಿನಲ್ಲಿ ಮಣ್ಣಿನ ಮೇಲೆ ಬೆಳ್ಳ ಬೆಳ್ಳಿಗೆ ಏನೋ ಸುಣ್ಣ ಚೆಲ್ಲಿದಾರೇನೋ ಅಥವಾ ಏನೋ ಬಿಳಿದೇನೋ ಚೆಲ್ಲಿದಾರೇನೋ ಅಂತಕ್ಕಂಥ ಭಾಸವಾಗ್ತದೆ ಅಂತಂದರೆ ನಿಮ್ಮ ನೀರಿನಲ್ಲಿ ಉಪ್ಪಿನ ಅಂಶ ಜಾಸ್ತಿ ಆಗಿದೆ ಅಂತಂತಂದು ಅದನ್ನು ಅದನ್ನು ತಡಿಬೇಕು ಅಂತಂದರೆ ನಾವೇನು ಮಾಡಬೇಕು, ಒಂದು ಕೃಷಿ ಹೊಂಡವನ್ನು ಮಾಡಿಕೊಂಡು ಒಂದು 24 ಗಂಟೆ ನೀರನ್ನು ಕೃಷಿ ಹೊಂಡದಲ್ಲಿ ನಿಲ್ಲಿಸಬೇಕು. ನಿಲ್ಲಿಸಿದಾಗ ಏನಾಗ್ತದೆ, ಆ ನೀರಿನಲ್ಲಿರ್ತಕ್ಕಂತಹ ಉಪ್ಪಿನ ಅಂಶ ಸೆಟ್ಲ್ ಆಗ್ತದೆ. ಆ 24 ಗಂಟೆ ಆದಮೇಲೆ ಒಂದು ಅಡಿ ಎತ್ತರ ತಳದಿಂದ ಒಂದು ಅಡಿ ಎತ್ತರದಲ್ಲಿ ನಾವು ಮೋಟರ್ನ ಕೂರಿಸಿ ನಾವು ಅಲ್ಲಿಂದ ನೀರನ್ನು ಎತ್ಕೊಂಡಾಗ ನಿಮ್ಮ ಸಾಲ್ಟ್ ಎಲ್ಲ ಕೃಷಿ ಹೊಂಡದಲ್ಲಿ ಉಳಿತದೆ, ಉತ್ತಮವಾದಂಥ ನೀರು ಜಮೀನಿಗೆ ಹೋಗ್ತದೆ, ಜಮೀನಿನ ಮಣ್ಣು ಉಳಿತದೆ. ಆಯ್ತು ಭೀಮರ ಅವರೇ, ನಮಸ್ಕಾರ. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಸೂಕ್ಷ್ಮ ನೀರಾವರಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ಕೇಳ್ಬೋದು. ಹೇಳಿ ಸರ್, ಎಲ್ಲಿಂದ? ಹಲೋ, ನಮಸ್ತೆ ಸರ್. ನಮಸ್ತೆ. ನಮ್ದು ಸರ್ ಕೊಪ್ಪಳ ಜಿಲ್ಲಾ ಕನಕಗಿರಿ ತಾಲೂಕು ಹುಲೈದರ ಹೋಬಳಿ ಗೌರಿಪುರಿಂದ ಶಂಕರಪ್ಪ ತಿನ್ನು ಅಂತ ಸರ್ ಮಾತಾಡಿದ್ರೆ. ಆಯ್ತು, ಕೇಳಿ ಶಂಕರಪ್ಪ ಅವರೇ. ಸರ್, ಈಗ ಸೂಕ್ಷ್ಮ ನೀರಾವರಿ ನಮ್ಮಲ್ಲಿ ಹುಲೈದರ ಹೋಬಳಿ ಕೊಡ್ತಾ ಇದಾರೆ ಸರ್. ಇವ್ ತನಿವಿ ಕಂಪ್ನಿ ಅಂತ ಕೊಟ್ಟಿದ್ದಾರೆ ಸರ್, ಓಸೈತಾರೆ. ಅದು ಕಪ್ಲಿಂಗ್ ಎಲ್ಲ ಜಲ್ದಿ ಕಿತ್ತು ಬೇಗನೆ ಹಾಳಾಗ್ಬಿಡ್ತಾರೆ. ಈಗ ಆವಾಗಲೇ ಸರ್ ಈಗ ಒಂದು 7-8 ವರ್ಷದಿಂದ ಜೈನ್ ಕಂಪ್ನಿ ಅಂತ ಕೊಟ್ಟಿದ್ದು ಸರ್, ಆವಾಗಲೇ ಒಂದು 10-12 ವರ್ಷದಿಂದ ಭಾರಿ ಕ್ವಾಲಿಟಿ ಉತ್ತಮ ಇತ್ತು ಸರ್. ಇದು ತಂದು 1 ವರ್ಷ ಆಗಿಲ್ಲ ಸರ್, ಕಿತ್ ಬಿಡ ಸರ್ ಪೈಪು. ಅಂದ್ರೆ ಈಗ ನೀವು 1 ವರ್ಷ ಕೊಟ್ಟ ಪೈಪು ಮತ್ತೆ ನೆಕ್ಸ್ಟ್ 7 ವರ್ಷ ಕೊಡಂಗ ಸರ್? ಹೌದು ಹೌದು, ಓಕೆ. ಈಗ ಶಂಕರಪ್ಪನವ್ರೆ, ಈಗ ನಮ್ಮಲ್ಲಿ ಏನಾಗಿದೆ ಗೊತ್ತಾ, ನಮ್ಮಲ್ಲಿ ಒಟ್ಟಾರೆಯಾಗಿ 135 ಕಂಪನಿಗಳು ಅಪ್ರೂವ್ ಆಗಿರ್ತವೆ. ಅಂದರೆ ರಾಜ್ಯ ಸರ್ಕಾರದಿಂದ 135 ಕಂಪನಿಗಳನ್ನು ನಾವು ರಾಜ್ಯ ಮಟ್ಟದಲ್ಲಿ ಅನುಮೋದನೆ ಮಾಡಿರ್ತೇವೆ. ಬರೀ ತನ್ವಿ ಕಂಪ್ನಿದು ಏನಾದರೂ ಕಂಪ್ಲೇಂಟ್ ಇತ್ತು ಅಂತಂತಂದರೆ ದಯಮಾಡಿ ಹತ್ತಿರದ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ಹೋಗಿ ಭೇಟಿ ಮಾಡಿ ಅವರು ಇಮ್ಮಿಡಿಯೇಟಾಗಿ ಅದೇನಾದ್ರು ಪ್ರಾಬ್ಲಮ್ ಇದ್ದರೆ ಅದನ್ನು ರೆಕ್ಟಿಫಿಕೇಷನ್ ಮಾಡಿಕೊಡ್ತಾರೆ. ಮತ್ತು ನಮ್ಮ ರೈತರಿಗೆ ಕೇಳ್ಕೊಳ್ತಕ್ಕಂಥದ್ದು ಏನಂತಂದರೆ, ನಿಮಗೆ ಯಾವ ಕಂಪ್ನಿದು ಇಷ್ಟನೋ ಆ ಕಂಪ್ನಿದನ್ನೇ ಕೇಳ್ಬೋದು. ನಾನು ಇಂಥ ಕಂಪ್ನಿದನ್ನೇ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಎಲ್ಲಿ ರಿಸ್ಟ್ರಿಕ್ಷನ್ಸ್ ಇಲ್ಲ ಸರ್. ಎಲ್ಲಾ ನಿರ್ದೇಶಕರು ಏನ್ ಮಾತು ಸರ್, ಒಳ್ಳೆ ಜೈನ್ ಕಂಪ್ನಿ ಅಂತ ಪೈಪ್ ಆಯ್ಕೆ ಮಾಡ್ಕೊಂಡ್ ಸರ್ ರೈತರು ನೀವು ಸರ್ವಜ್ಞ ಮಾಡಿ ಸರ್ ದಯವಿಟ್ಟು. ಅಲ್ಲ, ಯಾಕೆಂದ್ರೆ ಸರ್ ನಾವು ಹೊಲದಲ್ಲಿ ನೀರಾವರಿ ತೊಂದರೆ ಆಗುತ್ತೆ ಅಂದ್ರೆ ಮತ್ತೆ ನಾವು ಚಿಂತೆ ಮಾಡ್ಕೊಂತ ಕುಂದ್ರಕಾಗ್ತದೆ. ನೀವು ಜೈನ್ ಆಯ್ಕೆನೆ ಮಾಡ್ಕೋಬಹುದಲ್ಲ, ನೀವೇ ಆಯ್ಕೆ ಮಾಡ್ಕೋಬಹುದು. ಅದೇ ಕಂಪ್ನಿದೇ ಬೇಕು ಅಂತ ಹೇಳಿ ನೀವು ಮನವಿ ಮಾಡಬಹುದು. ಮನವಿ ಮಾಡಿ ನಿಮ್ದು ಯಾವ ಹೋಬಳಿ ಬರ್ತದೆ ಹೇಳಿ? ನಮ್ಮ ಹುಲೈದ್ರ ಹೋಬಳಿ ಸರ್, ಕನಕಗಿರಿ ತಾಲೂಕು. ಕನಕಗಿರಿ ತಾಲೂಕು, ಕನಕಗಿರಿ ತಾಲೂಕು. ಓಕೆ, ಆಯ್ತು, ಹೇಳ್ತೀನಿ ನಾನು ಅವ್ರಿಗೆ. ನಿಮಗದು ಜಂಟಿ ಕೃಷಿ ನಿರ್ದೇಶಕರಿಗೆ ಮಾಹಿತಿ ಕೊಡಿ, ಈಗಾಗಲೇ ಏನಾಗಿದೆ ಅನಾಹುತ ಅಂತ. ಅವರಿಗೆ ಭೇಟಿಯಾಗಿ ನಿಮ್ದು ಹೇಳಿ ಅದನ್ನ. ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿರಂಗ, ಸೂಕ್ಷ್ಮ ನೀರಾವರಿ ಯೋಜನೆ ಕುರಿತು ನೇರ ಪ್ರಸಾರ ಕಾರ್ಯಕ್ರಮ ಇರುತ್ತೆ. ಹೆಸರೇಳಿ ಸರ್, ಎಲ್ಲಿಂದ? ನಮಸ್ತೆ ರೀ. ನಮಸ್ಕಾರ ಸರ್, ನಾನು ಕುಂದಾನಗರಿ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೊಡದಿಂದ ಶೂಳಿಂಗಯ್ಯ ಹಿರೇಮಠ ಮಾತಾಡಿದ್ರೆ. ಬೆಳಗಾವಿ ಜಿಲ್ಲೆಯಿಂದ? ಹ್ಞೂ ರೀ. ಹ್ಞೂ ಹೇಳಿ. ಶೂಳಿಂಗಯ್ಯ ಹಿರೇಮಠ ಮಾತಾಡಿದ್ರೆ. ಹಾಂ ಹೇಳಿ ಹೇಳಿ ಹಿರೇಮಠ ಅವ್ರೆ. ಅದು ನಾವು ಹನಿ ನೀರಾವರಿ ಮಾಡಿದ್ರೆ ಒಳ್ಳೇದ್ರೆ, ತುಂತುರು ನೀರಾವರಿ ಮಾಡಿದ್ರೆ ಸರ್ ಒಳ್ಳೇದು ಅಂತೇಳಿ ನಾನು ಪ್ರಶ್ನೆ ಇದೆ. ಈಗ ನೋಡಿ, ಈಗ ತುಂತುರು ನೀರಾವರಿ ಅಂತಂತಂದ್ರೆ ಶೇಕಡಾ 50% ನೀರನ್ನ ಉಳಿಸ್ಬೋದು. ಈಗ ನಾವು ಆಯೋ ನೀರು ಮಾಡ್ತಾ ಇರ್ತೀವಿ, ಆಯೋ ನೀರಿನಲ್ಲಿ ನಾ ಬೆಳೆ ಬೆಳೆಯೋದಕ್ಕೆ ಹೋಲಿಸ್ಕೊಂಡಾಗ ತುಂತುರು ನೀರಾವರಿ ಮಾಡಿದಾಗ ನಾನು ಶೇಕಡಾ 50% ನೀರನ್ನ ಉಳಿಸ್ಬೋದು. ಅಂದ್ರೆ 1 ಎಕರೆ ಆಯ ನೀರಿನಲ್ಲಿ ಬೆಳೀತಕ್ಕಂಥದ್ದನ್ನ ತುಂತುರು ನೀರಾವರಿ ಮಾಡಿದಾಗ ನಾವು 2-3 ಎಕರೆನಲ್ಲಿ ನೀರಾವರಿ ಮಾಡ್ಬೋದು. ಹನಿ ನೀರಾವರಿ ಮಾಡಿದಾಗ 1 ಎಕರೆ ಆಯ ನೀರಿನಲ್ಲಿ ಮಾಡ್ತಕ್ಕಂಥದ್ದು ನೀರಿನಿಂದ ಆಲ್ಮೋಸ್ಟ್ 4-5 ಎಕರೆನಲ್ಲಿ ಮಾಡ್ಬೋದು. ಹಾಗಾಗಿ ಹನಿ ನೀರಾವರಿ ತುಂಬಾ ಒಳ್ಳೇದು. ಹೌದು, ಹನಿ ನೀರಾವರಿಗೂ ಸಹಿತ ಸಹಾಯಧನ ಸಿಗ್ತದೆ. ಎಕ್ಸಾಂಪಲ್, ಈಗ 4 ಅಡಿ ಸಾಲಿನಲ್ಲಿ ನಾನು ಬೆಳೆನ ಬೆಳಿತೀನಿ ಅಂತಂತಂದ್ರೆ 1 ಎಕರೆಗೆ ಅಂದಾಜು ಅಂತಂದ್ರೆ 125,000-130,000 ರೂಪಾಯಿ ತನಕ ಆಗ್ತದೆ. ಯಾವ್ಯಾವ ಮೆಟೀರಿಯಲ್ ಹಾಕ್ತೀವಿ, ಎಷ್ಟು ಮೈನ್ ಪೈಪ್ ಹಾಕ್ತೀವಿ, ಎಷ್ಟು ಲ್ಯಾಟ್ರಲ್ಸ್ ಹಾಕ್ತೀವಿ, ಅದ್ರ ಮೇಲೆ 125,000-130,000 ರೂಪಾಯಿ ಆಗ್ತದೆ. ಅದರಲ್ಲಿ ನಿಮಗೆ 115,000 ರೂಪಾಯಿಯಿಂದ 15,000 ಸಬ್ಸಿಡಿ ಸಿಗ್ತದೆ. ಅಂದ್ರೆ 90% ಸಹಾಯಧನ ಸಿಗ್ತದೆ. ಅದನ್ನ ಬಳಕೆ ಮಾಡ್ಕೊಂಡು 10% ನೀವು ತುಂಬಿಬಿಟ್ಟು ಬೆಳೆಗಳಿಗೆ ಮಾಡಿಸಬೇಕಾಗ್ತದೆ. ನೀವು ಕರೆ ಮಾಡೋದಕ್ಕೂ ಕೂಡ ತಮಗೂ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಸೂಕ್ಷ್ಮ ನೀರಾವರಿ ಯೋಜನೆ ಇದು ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಆಗಿರುತ್ತೆ. ಹೆಸರೇಳಿ ಸರ್, ಎಲ್ಲಿಂದ? ರೇಡಿಯೋ ಸೆಟ್ ದೂರ ಹೇಳಿ. ಇನ್ನೊಮ್ಮೆ ಕೇಳಿ, ಹೆಸರೇಳಿ, ಎಲ್ಲಿಂದ ದೂರ? ರೇಡಿಯೋ ಸೆಟ್ ದೂರ ಹೇಳಿ. ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಲಚ್ಚಾಡದಿಂದ ರೀ ಸರ್. ಹೆಸರು? ಮಲ್ಲನಗೌಡ ಭೀಮನಗೌಡ ಪಾಟೀಲ್ ರೀ. ಹಾ ಕೇಳಿ ಪಾಟೀಲ್ ರೀ, ಪ್ರಶ್ನೆ. ಅದು ನಮ್ಮದು 150 ನಿಂಬೆ ಗಿಡ ಹಚ್ಚಿದೇವ್ರಿ, ಅದಕ್ಕೆ ಡ್ರಿಪ್ ಇಂದ ಇದು ಹಾ ಹೌದು. ಆಮೇಲೆ 150 ನಿಂಬೆ ಗಿಡ ಹಚ್ಚಿದೇವ್ರಿ. ಹ್ಮ್ ಆಯ್ತು, ಮುಂದೆ ಅದಕ್ಕೆ ಬರ್ತದ್ರಿ ಖರ್ಚಿಗೆ ರೀ ಸರ್? ಸರ್ ಈಗ ಮಲ್ಲನಗೌಡ ಪಾಟೀಲ್ರೇ, ಈಗ ನೀವು ಅಲ್ಲಿ ನಿಮ್ಮ ಇಂಡಿ ತಾಲೂಕಲ್ಲಿ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿ ಇರ್ತದೆ. ನೀವು ಅಲ್ಲಿಗೆ ಹೋಗಿ ಭೇಟಿ ಮಾಡಿದಾಗ ನಿಮಗೆ ಆ ಡ್ರಿಪ್ಪನ್ನು ಮಾಡಲಿಕ್ಕೆ ಅವರು ಸಹಾಯಧನ ಎಷ್ಟು, ಎಸ್ಟಿಮೇಟ್ ಕಾಸ್ಟ್ ಎಷ್ಟು ಅಂತಕ್ಕಂಥದ್ದನ್ನು ಕೊಡ್ತಾರೆ. ಒಂದು, ನೀವು ಹೋಗಿ ಅರ್ಜಿಯನ್ನು ಕೊಡಬೇಕು. ಅರ್ಜಿಯನ್ನು ಕೊಟ್ಟಾಗ ಅವರೇನು ಮಾಡ್ತಾರೆ, ಕಂಪ್ನಿಯವ್ರು ಬಂದು ಈ ಬೆಳೆಯನ್ನು ಅಂತರವನ್ನು ಗಮನಿಸಿ ಎಷ್ಟು ಸಾಲುಗಳಲ್ಲಿ ಡ್ರಿಪ್ ಲೈನನ್ನು ಹಾಕಬೇಕು ಅಂತಕ್ಕಂಥದ್ದನ್ನು ಅಂದಾಜು ಪಟ್ಟಿಯನ್ನು ಮಾಡಿ ಅಲ್ಲಿ ನಿಮಗೆ ಟೋಟಲ್ ಪೂರ್ಣ ವೆಚ್ಚ ಎಷ್ಟಾಗುತ್ತೆ ಅಂತಕ್ಕಂಥದ್ದು ತಿಳಿಸ್ತಾರೆ. ಅದನ್ನು ಆಧರಿಸಿ ನೀವು 10% ದುಡ್ಡನ್ನು ಕಟ್ಟಬೇಕಾಗ್ತದೆ. ಅಲ್ಲಿಗೆ ಹೋಗಿ ಭೇಟಿ ಆದರೆ ನಿಮಗೆ ಹೇಳ್ತಾರೆ. ಅದೇ ನಿಮಗೆ ಅಂದಾಜು ಕೊಡ್ತಾರೆ ಅಲ್ಲಿಗೆ ಹೋದಾಗ. ಎಕ್ಸಾಂಪಲ್ಲು, ನಾವೇನು ಮಾಡ್ತೀವಿ ಅಂತಂತ ನಿಂಬೆ ಗಿಡ ಅಂತಂತಂದ್ರೆ ತುಂಬ ದೂರ ದೂರ ಬರ್ತದೆ. ಈಗ ಅವಾಗ ನಿಮಗೆ 1 ಎಕರೆಗೆ ನಿಮಗೆ ಆಲ್ಮೋಸ್ಟ್ 35,000-40,000 ರೂಪಾಯಿ ಅಂದಾಜಿಗೆ ಬರ್ತದೆ. ನೀವು ಏನಾದರೂ ಫಿಲ್ಟರ್ ಜಾಸ್ತಿ ಹಾಕ್ಸ್ಕೋತೀನಿ, ಮೈನ್ ಪೈಪ್ ಜಾಸ್ತಿ ಹಾಕ್ಸ್ಕೋತೀನಿ, ಲ್ಯಾಟ್ರಲ್ಸ್ ಜಾಸ್ತಿ ಹಾಕ್ಸ್ಕೋತೀನಿ ಅಂತಂದರೆ ಅಪ್ ಟು 50,000 ಬರ್ತದೆ. ಅದರಲ್ಲಿ ನಿಮಗೆ 90% ಸಬ್ಸಿಡಿನ ನಿಮಗೆ ಕೊಡ್ತಾರೆ. ಹೌದ್ರಿ? ಹಾಂ ನಮಸ್ಕಾರ ರೀ ಮಲ್ಲನಗೌಡ್ರೆ, ಥ್ಯಾಂಕ್ ಯು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ ಸೂಕ್ಷ್ಮ ನೀರಾವರಿ ಯೋಜನೆ. ಹೆಸರೇಳಿ ಸರ್, ಎಲ್ಲಿಂದ? ಹಾಂ ಹೇಳಿ ಕೇಳಿ ವೆಂಕಟೇಶ್ವರ. ಸರ್ ನಾವು ಬಾಂಡ ಐತೆ ಡ್ರಿಪ್ ಮಾಡಿಸಿದ್ರೆ ಕಬ್ಗೆ. ಈಗ ಮೊದ್ಲ ಸರಿ ತೋಟಗಾರಿಕೆ ಇಲಾಖೆಯಿಂದ ತರಕಾರಿಗೆ ಏನ್ ಮಾಡಿಸಿದ್ರು ಮಾಡಿಸಿದ್ರಿ? ಈಗ ತಿರ್ಗಾ ನೆಕ್ಸ್ಟ್ 8ನೇ ವರ್ಷಕ್ಕೆ ಕಬ್ಗೆ ಮಾಡ್ಸಿದೀವಿ. ಈಗ ನೀವ್ ಹೇಳ್ತಾರ ಏನಂದ್ರೆ ಇದು ಮಾಮೂಲಿ ಪಿ ಯು ಸಿ ಪೈಪ್ ಮತ್ತೆ ವಾಲ್ ರಿಂಚೂರಿ ಬೆಂಡು ಏರೋಲ್ ಎಲ್ಲ ಕೊಡ್ತಾರೆ ಅಂತ ಹೇಳ್ತಿದ್ರಿ. ಹೌದು. ಅವ್ರ ಏನ್ ಮಾಡ್ತಾರೆ ಅಂದ್ರೆ ಈಗ ಮಧ್ಯವರ್ತಿ ಮಾಮೂಲಿ ಇವರು ಕಂಟ್ರಾಕ್ಟರ್ ಏನ್ ಮಾಡ್ತಾರೆ ಅಂದ್ರೆ ಎಕರೆಗೆ 4,000 ಕಟ್ಕೋತಾರೆ. ಎಕರೆ 4,000 ಅಂತಾರೆ? ಕಟ್ಕೋತಾರೆ. ಬರೀ ರಿಂಚೂರಿ ಫಿಲ್ಟರ್ ಮತ್ತೆ ನ್ಯಾಟ್ರಲ್ 3,000 ಮೀಟರ್ ಕೊಟ್ಬಿಟ್ಬಿಡ್ತಾರೆ. ಅಷ್ಟು ಕೊಡ್ತಾರೆ. ಈಗ ಒಂದು

ಪೇಜ್ನ ಒಂದು ಜೆರಾಕ್ಸ್ ಬೇಕಾಗ್ತದೆ. ಹಾಗೇನೆ ನಿಮ್ಮ ಜಮೀನಿನಲ್ಲಿ ಬೋರ್ವೆಲ್ ಇದೆ ಅಥವಾ ಪಕ್ಕದಲ್ಲಿ ಕಾಲುವೆ ಹೋಗ್ತಾ ಇದೆ ಅಥವಾ ನಿಮ್ಮ ಜಮೀನಿನಲ್ಲಿ ಏನಾದರೂ ಒಂದು ಕೃಷಿ ಹೊಂಡ ಇದೆ ಅಂದರೆ ನೀರಿನ ಮೂಲದ ಪ್ರಮಾಣ ಪತ್ರವನ್ನು ಕೊಡಬೇಕಾಗ್ತದೆ. ಹಾಗೆಯೇ ಈ ಮೂರು ಇಲಾಖೆಯಲ್ಲಿ ನಾವು ಅನುಷ್ಠಾನ ಮಾಡ್ತಿರೋದ್ರಿಂದ ಇನ್ನು ಎರಡು ಇಲಾಖೆಯಿಂದ ಅಂದರೆ ತೋಟಗಾರಿಕೆ ಅಥವಾ ರೇಷ್ಮೆ ಇಲಾಖೆಯಿಂದ ನಾನು ಅಲ್ಲಿ ಸವಲತ್ತನ್ನು ಪಡ್ಕೊಂಡಿಲ್ಲ ಅಂತಂತಂದು ಒಂದು ಎನ್ ಓ ಸಿಯನ್ನು ಕೊಡಬೇಕಾಗ್ತದೆ. ಇಷ್ಟನ್ನು ಕೊಟ್ಟರೆ ನಮ್ಮಲ್ಲಿ ಪ್ರೋಸೆಸ್ ಮಾಡ್ತಾರೆ. ನಮ್ಮಲ್ಲಿ ಕೆ ಕಿಸಾನ್ ಅಂತಕ್ಕಂಥದ್ದು ಒಂದು ಒಂದು ತಂತ್ರಾಂಶ ಇದೆ. ಆ ತಂತ್ರಾಂಶದಡಿ ಸೀನಿಯಾರಿಟಿ ಪ್ರಕಾರ ಬರ್ತಾ ಹೋಗ್ತದೆ. ಗೊತ್ತಾಯ್ತು ಹೊನ್ನೂರಲ್ಲಿ ಅವರೇ. ಇನ್ನೊಂದು ಸರ್, ಇದು ಬಾಳೆ ನಾವು ಬೆಳೆದಿವಿ ಈಗ, ಅದಕ್ಕೆ ಔಷಧಿ ಬನಾನಾ ಸ್ಪೆಷಲ್ ಜನರಲ್ ಇಲ್ಲೇನು ಸರ್ ಅಲ್ಲಿ? ಅಲ್ಲ, ಬನಾನಾ ಸ್ಪೆಷಲ್ನ ತೋಟಗಾರಿಕೆ ಇಲಾಖೆಯಿಂದ ಕೊಡ್ತಾರೆ. ನೀವು ಹತ್ತಿರದ ತೋಟಗಾರಿಕೆ ಇಲಾಖೆ ಹೋಗಿದ್ದೆ ಸರ್ ನಾನು. ಹಾಂ ರೀ, ಅದು ಎಸ್ ಸಿ ಎಸ್ ಟಿ ಬಂದಿದೆ, ಜನರಲ್ಲಿ ಬಂದಲ್ಲ ಅಂದ್ರು. ಓಕೆ, ಅದಕ್ಕೆ ಈಗ ಅದು ಬರಲ್ಲೇನು ಸರ್ ಜನರಲ್ಗೆ? ಇಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ನಾನು ಅದನ್ನು ಹೇಳೋದಿಲ್ಲ. ನೀವು ಅಲ್ಲೇ ಸಂಪರ್ಕದಲ್ಲಿರಿ, ನೀವು ಗೊತ್ತಾಗಬಹುದು. ಎಲ್ಲ ಸರ್ ಹೋಗ್ತಾ ಇರ್ತೀನಿ ಸರ್ ಅಲ್ಲಿ. ಈಗ ನಿಮಗೆ ಅಲ್ಲಿ ಅಲ್ಲಿ ಸಿಗಲಿಲ್ಲ ಅಂತಂದ್ರೆ ಇಲ್ಲಿ ಸುತ್ತೂರಿನಲ್ಲಿ ಕೆ ವಿ ಕೆ ಇದೆ, ಕೃಷಿ ವಿಜ್ಞಾನ ಕೇಂದ್ರ ಜೆ ಎಸ್ ಎಸ್ ಕೆ ವಿ ಕೆ ಇದೆ, ಅಲ್ಲಿ ಸಿಗ್ತದೆ, ಅಲ್ಲಿನ ಉಪಯೋಗಿಸ್ಕೋಬಹುದು. ಅದರ್ವೈಸ್ ಅಲ್ಲಿನಾದ್ರೂ ನಿಮ್ ನಂಜನಗೂಡಿನಲ್ಲಿ ಸಪ್ಲೈ ಮಾಡಲಿಲ್ಲ ಅಂತಂದ್ರೆ ನಾವು ಅಲ್ಲಿ ಮನವಿ ಕೊಡ್ಬೋದೇನು ಸರ್? ಕೊಡ್ಬೋದು. ಡ್ರಿಪ್ಗೆ ಏನೇನು ಸೌಲಭ್ಯ ಇದೆ ಸರ್ ಡ್ರಿಪ್ಗೆ? ಅದೇ ಯಾವ ಬೆಳೆಗೆ ಮಾಡಿಸ್ತೀರಿ ಅಂತಕ್ಕಂಥದ್ದು, ಎಷ್ಟು ಅಂತರದ ಬೆಳೆಗೆ? ಬಾಳೆಗೆ ಬಾಳೆಗೆ ಸರ್ ನಾವು ಮಾಡ್ಬೋದು ಮಾಡ್ಬೋದು. ಅಲ್ಲಿ ಒಂದು ಅರ್ಜಿಯನ್ನು ಕೊಟ್ಟರೆ ಅವರು ಒಟ್ಟು ಕಾಸ್ಟ್ ಎಷ್ಟಾಗ್ತದೆ, ಒಟ್ಟು ಪೂರ್ಣ ಬೆಲೆ ಎಷ್ಟಾಗ್ತದೆ ಅಂತಕ್ಕಂಥದ್ದು ಅಂದಾಜು ಮಾಡಿ ಕೊಡ್ತಾರೆ. ಅದರಲ್ಲಿ ನೀವು 10% ಕಟ್ಟಬೇಕಾಗ್ತದೆ, 90% ಸಹಾಯಧನ ಕೊಡ್ತಾರೆ. ಓಕೆ, ಧನ್ಯವಾದಗಳು. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಸೂಕ್ಷ್ಮ ನೀರಾವರಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ಕೇಳ್ಬೋದು. ಹೆಸರು ಹೇಳಿ ಸರ್, ಎಲ್ಲಿಂದ? ಹಲೋ, ನಮಸ್ಕಾರ ಸರ್, ಹುಣಸೂರಿಂದ ಸುರೇಶ್ ಅಮ್ಮಟು. ಕೇಳಿ ಸುರೇಶ್ ಅವ್ರ ಪ್ರಶ್ನೆನ. ಅಲ್ಲ ಸರ್, ಡ್ರಿಪ್ ನೀರಾವರಿ ಮಾಡೋದಕ್ಕೆ ಏನಾರ ಸಬ್ಸಿಡಿ ಉಂಟೇನಾರ? ಇದುವರೆಗೆ ಹೇಳಿದ್ನಲ್ಲ, 90% ಸಹಾಯಧನವನ್ನ ನಾವು ಕೃಷಿ ತೋಟಗಾರಿಕೆ ಅಥವಾ ರೇಷ್ಮೆ ಇಲಾಖೆಯಿಂದ ಕೊಡ್ತೇವೆ. ಇದರಲ್ಲಿ ಏನಾಗಿದೆ ಅಂತಂದ್ರೆ, ಈ ಈ ಸ್ಪ್ರಿಂಕ್ಲರ್ ಘಟಕಗಳನ್ನ ಅಳವಡಿಕೆ ಮಾಡ್ಕೊಳ್ಲಿಕ್ಕೆ ಅಪ್ ಟು 5 ಎಕರೆವರೆಗೆ, ಅಂದ್ರೆ 5 ಎಕರೆವರೆಗೆ ಅಂತಂದ್ರೆ ಈಗ ನೋಡಿ, ಅರ್ಧ ಎಕರೆಗೆ ಒಂದು ಎಕರೆಗೆ ತಗೊಳ್ತೀನಿ ಅಂತಂತಂದ್ರೆ 18 ಪೈಪ್ ಅನ್ನ ಕೊಡ್ತೇವೆ. 1 ಹೆಕ್ಟೇರ್ ಅಂದರೆ 2.5 ಎಕರೆಗೆ ತೆಗೆದುಕೊಳ್ತೀವಿ ಅಂದರೆ 30 ಪೈಪನ್ನು ಕೊಡ್ತೇವೆ. 2 ಹೆಕ್ಟೇರ್ ತಗೊಳ್ತೀನಿ ಅಂತಂತಂದರೆ 41 ಪೈಪನ್ನು ಕೊಡ್ತೇವೆ. ಇಷ್ಟಕ್ಕೂ ಸಹಿತ 90% ಸಹಾಯಧನವನ್ನು ಕೊಡ್ತಾರೆ. ಹಾಗೆ ನಾವು ಡ್ರಿಪ್ಪನ್ನಲ್ಲೂ ಸಹಿತ ಹಂತವಾಗಿ ಸಬ್ಸಿಡಿ ಚೇಂಜ್ ಆಗ್ತಾ ಹೋಗ್ತದೆ, ಅದನ್ನು ಉಪಯೋಗಿಸ್ಕೋಬೋದು. ಡ್ರಿಪ್ನಲ್ಲಿ ಈಗ ಪ್ರಸ್ತುತ ಕೃಷಿ ಇಲಾಖೆಯಿಂದ ಕೊಡ್ತಕ್ಕಂತಹ ಕಾರ್ಯಕ್ರಮಗಳಲ್ಲಿ ದೊಡ್ಡ ರೈತರಿಗೆ 45% ಸಬ್ಸಿಡಿನ ಕೊಡ್ತಾ ಇದ್ದೀವಿ, ಚಿಕ್ಕ ಮತ್ತು ಅತಿ ಚಿಕ್ಕ ರೈತರಿಗೆ 90% ಸಹಾಯಧನವನ್ನು ಕೊಡ್ತಾ ಇದ್ದೀವಿ. ನಾವು ಮಾಡ್ತಾ ಇದ್ದೇವೆ ಇದೇ ಕಾರ್ಯಕ್ರಮ, ನಮ್ದು ಏಪ್ರಿಲ್ ತನಕ ಇದೆ. ಇದು ನೇರ ಪ್ರಸಾರ ಕಾರ್ಯಕ್ರಮ, ನಮ್ದು 2 ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಒಂದು ಧನ್ಯವಾದಗಳು, ನಮ್ಮ ಕಾರ್ಯಕ್ರಮ ಕೇಳ್ತಾ ಇರಿ, ಅಗದಿ ಮಹತ್ವವಾದ ಕಾರ್ಯಕ್ರಮ. ನಾವು ಪ್ರತಿ ವಾರ ಪ್ರತಿದಿನ ಪ್ರಸಾರ ಮಾಡ್ತಾ ಇರ್ತೇವೆ, ಅದರಲ್ಲಿ 2 ಕಾರ್ಯಕ್ರಮ ನಮ್ದು ನೇರ ಪ್ರಸಾರ ಕಾರ್ಯಕ್ರಮ ಇರುತ್ತೆ. ಓಕೆ, ಧನ್ಯವಾದಗಳು, ನಮಸ್ಕಾರ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರು ಹೇಳಿ ಸರ್. ಸೂಕ್ಷ್ಮ ನೀರಾವರಿ ಯೋಜನೆ ಇರುತ್ತೆ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ಕಾರ, ಹೆಸರು ಹೇಳಿ ಸರ್, ಎಲ್ಲಿಂದ? ನಾನು ವೆಂಕಟೇಶ್ ಬೇಯರ್ ಅಂತ ಸರ್, ನಂಜನಗೂಡು ತಾಲೂಕು. ಕೇಳಿ ವೆಂಕಟೇಶ್ ಅವರೇ. ಸರ್, ಅದು ಹನಿ ನೀರಾವರಿ ಮತ್ತೆ ತುಂತುರು ನೀರಾವರಿ ಜಲಮೂಲ ಹೇಗೆ ಸರ್? ಅದು ಈಗ ಜಲಮೂಲ ಅಂತಂತಂದ್ರೆ ನೋಡಿ, ನಮಗೆ ಪ್ರಮುಖವಾಗಿ ಒಂದು ಬೋರ್ವೆಲ್ ಇದ್ರೆ ಬೋರ್ವೆಲ್ನಿಂದ ಉಪಯೋಗಿಸ್ಕೋಬಹುದು, ಕೃಷಿ ಹೊಂಡ ಮಾಡ್ಕೊಂಡಿದ್ರೆ ಕೃಷಿ ಹೊಂಡದಿಂದ ಮಾಡ್ಕೋಬಹುದು, ಪಕ್ಕದಾಗ ಯಾವ್ದಾದ್ರು ಹಳ್ಳ ಹೋಗ್ತಾ ಇದೆ ಹಳ್ಳದಿಂದ ನೀವು ನೀರನ್ನ ತೆಗೆದುಕೊಂಡು ಮಾಡ್ಕೋಬಹುದು. ಇಲ್ಲ ಕಾಲುವೆ, ಈಗ ನಂಜನಗೂಡಿನಲ್ಲಿ ಸುಮಾರಷ್ಟು ಕಡೆಗಳಲ್ಲಿ ಕಾಲುವೆ ಮಾಡಿದ್ದಾರೆ, ಆ ಕಾಲುವೆಯಿಂದ ಸಹಿತ ನಾವು ಉಪಯೋಗಿಸ್ಕೋಬಹುದು. ಕೆರೆಗಳಿದ್ರೆ ಕೆರೆಗಳಿಂದ ಉಪಯೋಗಿಸ್ಕೋಬಹುದು. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಅನೇಕ ಕೇಳುಗರು ಕರೆ ಮಾಡಿ ಮತ್ತೆ ಪ್ರಶ್ನೆಯನ್ನು ಕೇಳಿದ್ರು, ಅವರೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಸೂಕ್ಷ್ಮ ನೀರಾವರಿ ಯೋಜನೆ ಇದಾಗಿತ್ತು. ಇದರಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ ಸೂಕ್ಷ್ಮ ನೀರಾವರಿ ವಿಭಾಗದ ಉಪಕೃಷಿ ನಿರ್ದೇಶಕರಾದ ಡಾಕ್ಟರ್ ಯೋಗೀಶ್ ಜಿ ಎಚ್ ಅವರಿಗೂ ಕೂಡ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಸರ್. ಅದೇ ರೀತಿ ಕೇಳುಗರೆ, ತಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ದಯವಿಟ್ಟು ಈ ಸಂಪರ್ಕ ಸಂಖ್ಯೆನ ಬರ್ಕೊಳ್ರಿ. ಸಂಪರ್ಕ ಸಂಖ್ಯೆ ಈ ರೀತಿ ಇದೆ, 8277 9298 ಇನ್ನೊಮ್ಮೆ 8277 9298 ಮತ್ತೆ ಮುಂದಿನ ಶುಕ್ರವಾರ ಭೇಟಿಯಾಗೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಈಗ ಕೃಷಿರಂಗ ಕಾರ್ಯಕ್ರಮ ಮುಂದುವರೆಯಲಿದೆ. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ, ಸಿಂಪಡಣೆ 1, ಉಪಯೋಗ 2. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರಿಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ಬಾನುಲಿ ಬೇಸಾಯ, ದಣಿಮರಿಯದ ಕೃಷಿಗೆ ನಮ್ಮ ಸಹಾಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಪಶು ಸಂಗೋಪನೆ ಮಾಡಬೇಕು ಅಂದ ತಕ್ಷಣ ರೈತರು ಮಾಡೋ ಮೊದಲನೇ ಕೆಲಸ ಏನಂದ್ರೆ, ತಮ್ಮೂರಿನಲ್ಲೋ ಅಥವಾ ಪಕ್ಕದ ಊರಿನಲ್ಲೋ ಇರುವಂತಹ ಹಸುವನ್ನು ಕೊಂಡುಕೊಂಡು ಬರೋದು. ಆಮೇಲೆ ಅದರಿಂದ ಕೆಲವರಷ್ಟೇ ಲಾಭವನ್ನು ಪಡೆದ್ರೆ ಹೆಚ್ಚಿನ ಮಂದಿ ನಷ್ಟವನ್ನೇ ಅನುಭವಿಸ್ತಾರೆ. ಹಾಗಾಗಿ ಹಸುವನ್ನು ತಾವು ಮನೆಗೆ ಕೊಂಡುಕೊಂಡು ಬರಬೇಕಾದ್ರೆ ದಾಖಲಾತಿ ಯಾವ ರೀತಿ ಪರಿಶೀಲನೆ ಮಾಡಬೇಕು ಹಾಗೂ ಎಲ್ಲಿ ಕೊಂಡುಕೊಂಡ್ರೆ ಉತ್ತಮ ಅನ್ನೋದ್ರ ಬಗ್ಗೆ ಈಗ ತಿಳಿಸ್ಕೊಡ್ತಾರೆ ಮದ್ದೂರು ತಾಲೂಕು ಬೊಪ್ಪಸಂದ್ರದ ಡಾಕ್ಟರ್ BK ರಮೇಶ್ ಅವರು. ಈಗ ಹಸುಗಳಿಗೆ ನಂಬರ್ ಕೊಟ್ಟಿರ್ತಾರೆ, ಪ್ರತಿಯೊಂದು ದಾಖಲಾತಿ ಹಸುವಿನ ಬಗ್ಗೆ ಇರುತ್ತೆ. ಈ ತರಹದ ರೆಕಾರ್ಡನ್ನು ಮೇಂಟೈನ್ ಮಾಡುವಂತಹ ಒಂದು ಜ್ಞಾನ ಎಲ್ಲರ ಹತ್ರನೂ ಇರೋದಿಲ್ವಲ್ಲ, ಅದನ್ನು ಪಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತೀರಿ? ಸೊ ಅದಕ್ಕೆ ಅರಿವು ಮೂಡಿಸ್ತಾ ಇದ್ದೀವಿ ಸರ್. ಅರಿವು ಮೂಡಿಸೋ ಕಾರ್ಯಕ್ರಮಗಳು ಅಂತ ಹೇಳ್ತೀವಿ. ನಾವು ಓಲೆ ಹಾಕ್ತೀವಿ, ಪ್ರತಿಯೊಂದಕ್ಕೂ ಕಿವಿಗೂ ಓಲೆ ಹಾಕಿ ಆ ಓಲೆ ನಂಬರನ್ನು ಪ್ರತಿಯೊಬ್ಬ ರೈತರಿಗೆ ಬರೆದುಕೊಟ್ಟು ಇದನ್ನು ಪ್ರಿಸರ್ವ್ ಮಾಡ್ಬೇಕಪ್ಪ, ಮುಂದೆ ಹಸು ಸತ್ತಾಗ ಈ ಓಲೆ ನಂಬರನ್ನು ಎಂಟ್ರ್ ಮಾಡಿದ್ರೆ ಮಾತ್ರ ವಿಮೆ ಬರುತ್ತೆ ನಿಮಗೆ. ವಿಮೆಗೆ ಮತ್ತು ಮುಂದಿನ ದಿನಗಳಲ್ಲಿ ಬೇರೆ ಯಾವುದೇ ದಾಖಲಾತಿಗಳು ನಿರ್ವಹಣೆ ಮಾಡಬೇಕಾದ್ರೆ ಈ ನಂಬರ್ ಬೇಕು. ಹಾಗಾಗಿ ಅವನಿಗೆ ಕಿವಿ ಓಲೆ ಹಾಕಿರ್ತೀವಿ. ಎಲ್ಲ ಹಸುಗಳಲ್ಲಿ, ಸೀಮೆ ಹಸು, ನಮ್ಮ ನಾಟಿ ಹಸು, ಎಮ್ಮೆಗಳಲ್ಲಿ ಮತ್ತು ಕರುಗಳಲ್ಲಿ ಎಲ್ಲದರಲ್ಲೂ ಈ ಓಲೆಯನ್ನು ಅಳವಡಿಸ್ತಾ ಇದ್ದೀವಿ. ಈ ಓಲೆಗಳಿಂದ ಅದರ ಜಾತಕನೇ ಗೊತ್ತಾಗ್ಬಿಡುತ್ತೆ. ನೀವೇ ಓಲೆ ಹಾಕ್ತಿರಲ್ವಾ? ಹೌದು. ಅವಾಗ ನೀವೇನೇನು ಜಾತಕನ ಬರೀತೀರಿ ಫಸ್ಟು? ಸರ್, ನಾವು ಬರೆಯುವಾಗ ಆ ಹಸುವಿನ ಬ್ರೀಡ್ ಕ್ಯಾರೆಕ್ಟರ್ ಬರೀತೀವಿ. ಯಾವ ಬ್ರೀಡ್ ಇದು, ಮತ್ತು ಎಷ್ಟು ವಯಸ್ಸಾಗಿದೆ ಇದಕ್ಕೆ, ಮತ್ತು ಇದರಲ್ಲಿ ಓನರ್ ಯಾರು, ಅದರ ಓನರು, ಇದು ಹಿಂದೆ ಇನ್ಸೂರೆನ್ಸ್ ಮಾಡಿದ್ರಾ ಇಲ್ವಾ, ಹೌದು ಅಥವಾ ಇಲ್ಲ, ಇನ್ಸೂರೆನ್ಸ್ ಮಾಡಿಲ್ಲ ಅಂತ ಯಾವ ಕಂಪ್ನಿಯಲ್ಲಿ ಇನ್ಸೂರೆನ್ಸ್ ಆಗಿದೆ, ಆ ಪಾಲಿಸಿ ನಂಬರ್ ಏನಿದೆ, ಅದೆಲ್ಲವನ್ನು ದಾಖಲಾತಿ ಮಾಡಿರ್ತೀವಿ ನಾವು. ಅದು ನೀವು ಒಂದು ಹಸುನ ಯಾರೇ ಒಬ್ಬರು ಖರೀದಿ ಮಾಡುವಾಗ ಅಥವಾ ಸಾಕುವಾಗ ಇರುವಂತಹ ಒಂದು ಬೇಸಿಕ್ ಮಾಹಿತಿ, ಬೇಸಿಕ್ ಪಾಯಿಂಟ್ ಅದು. ಆಮೇಲೆ ಅದನ್ನು ತೆಗೆದುಕೊಂಡು ಅದನ್ನು ಮುಂದುವರಿಸಬೇಕಾಗತ್ತೆ. ಅದರಲ್ಲಿ ಡಾಕ್ಟರ್ ಸೀಲು ಸಿಗ್ನೇಚರ್ ಇರುತ್ತೆ ಜೊತೆನಲ್ಲಿ. ಡಾಕ್ಟ್ರ್ ಯಾರು ಅಂತೇಳಿ, ಇವತ್ತು ಇಂಜೆಕ್ಷನ್ ಮಾಡೋರೆಲ್ಲ ಡಾಕ್ಟ್ರ್ಗಳಾಗ್ಬಿಟ್ಟವ್ರೆ ನಮ್ಮ ಪಶು ಪಾಲನೆಯಲ್ಲಿ, ಅಂದರೆ ಸಣ್ಣ ಪುಟ್ಟ ಪ್ರಾಕ್ಟೀಸ್ ಮಾಡೋರೆಲ್ಲ. ಹಾಗಾಗಿ ಏನಾಗ್ತಿದೆ ಇದು ಅಂದರೆ, KVC ನಂಬರ್ ಅಂತಿರುತ್ತೆ, ಕರ್ನಾಟಕ ವೆಟರ್ನರಿ ಕೌನ್ಸಿಲ್ ರಿಜಿಸ್ಟರ್ ಆಗಿ ರಿಜಿಸ್ಟರ್ಡ್ ಡಾಕ್ಟರ್ ನಂಬರ್ನ ಎಂಟ್ರ್ ಮಾಡಿರ್ತಾರೆ. ಅದನ್ನು ನೋಡಿ ರೈತರು ತಗೊಳ್ಬೇಕಾಗತ್ತೆ. ಆ ಒಂದು ಡಾಕ್ಟರ್ ಸಿಗ್ನೇಚರು ಸೀಲ್ ಇದ್ದಾಗ ಅದು ಅಥೆಂಟಿಕೇಟೆಡ್ಡು, ಅದು ಒಳ್ಳೆಯ ಹಸು, ಅದರಲ್ಲಿ ಅದು ಸತ್ಯವಾದಂಥ ಸಂಗತಿಗಳಿದೆ ಅದರಲ್ಲಿ ಅನ್ನೋ ಒಂದು ಭಾವನೆ ಬರುತ್ತೆ. ಅಂದರೆ ಈಗ ನೀವು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇರೋದು ಈ ತರಹದ ದಾಖಲೆಗಳನ್ನು ನಿರ್ವಹಣೆ ಮಾಡಿರುವಂತಹ ಡೈರಿ ಏನಿದೆಯಲ್ಲ, ಡೈರಿ ಅಥವಾ ಇಂಡಿವಿಜುವಲ್ ಫಾರ್ಮರ್ಸ್, ಅದೇ ಅಂಥವರಿಂದಲೇ ಹಸುಗಳನ್ನು ಖರೀದಿ ಮಾಡಿ ಸಂತೆಗಳಲ್ಲಿ ಮತ್ತು ಆ ಥರ ಜಾತ್ರೆಗಳಲ್ಲಿ ಮೋಸ ಹೋಗುವುದು ಹೆಚ್ಚು, ತುಂಬ ಮೋಸ ಹೋಗ್ತೀರಿ, ಅವರು ಕಣ್ಣು ಕಟ್ಟಿ ನಿಮಗೆ ಮೋಸ ಮಾಡ್ತಾರೆ. ಸಿಂಪಲ್ ಒಂದು ಉದಾಹರಣೆ, ಇತ್ತೀಚಿನ ಆದ ಘಟನೆ ನಿಮ್ಗೆ ಹೇಳ್ತೀನಿ. ಚಿಂತಾಮಣಿಯಲ್ಲಿ ಒಂದು ಜಾತ್ರೆ ನಡೆಯುತ್ತೆ, ಅಲ್ಲಿ ಹೋಗಿ ಎರಡು ಕರುಗಳನ್ನು ಪಡ್ಡೆ ಹಸುಗ ಕರುಗಳನ್ನು ತಂದಿದ್ದಾರೆ ಅವರು. ಕರು ತಂದಾಗಲ ನೋಡಿದಾಗ ಅದಕ್ಕೆ ಗರ್ಭ ಆಗಿದೆ ಸರ್ ಅಂತ ಕೊಟ್ಟಿದ್ದಾರೆ ಅವರು, 3 ತಿಂಗಳು ಗರ್ಭ ಆಗಿದೆ ಅಂತ. ನನಗೆ ಒಳಗಡೆ ಪರೆಕ್ಟಲ್ ಎಕ್ಸಾಮಿನೇಷನ್ ಕೈ ಹಾಕಿ ನೋಡಿದ್ರೆ ಗರ್ಭಕೋಶನೇ ಇಲ್ಲ ಅದರಲ್ಲಿ. ಅವನು 48,000 ಕೊಟ್ಟು ತಂದಿದ್ದಾನೆ ಅದಕ್ಕೆ. ಅದು ಮೋಸ. ಕೆಲವೊಂದು ಹಿಂಗಾಗುತ್ತೆ. ಇವು ಒಂದು ಕರುಗಳಲ್ಲಿ ಒಂದು ಅವಳಿ ಜವಳಿ ಕರು ಹುಟ್ಟಿದಾಗ ಒಂದು ಹಸುನಲ್ಲಿ ಒಂದು ಗಂಡು ಒಂದು ಹೆಣ್ಣು ಕರು ಹುಟ್ಟಿದಾಗ ಆ ಹೆಣ್ಣು ಕರುಗೆ ಗರ್ಭ ಇರಲ್ಲ, ಆದರೆ ಆ ಕರುವನ್ನು ಇವರು ಮೋಸ ಮಾಡಿ ಸಂತೆಯಲ್ಲಿ ಮಾರಾಟ ಮಾಡಿರ್ತಾರೆ. ಯಾಕೆ ಹಾಕಿ ಸರ್ ಡಾಕ್ಟ್ರ? ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್, ಅದು ಹಾರ್ಮೋನ್ ಅದು ಆ ಹಸುಗಳಲ್ಲಿ ಆ ಥರ ಆಗುತ್ತೆ. ಹಾರ್ಮೋನ್ ಡಾಮಿನೇಷನ್ ಆಗಿ ಹಾರ್ಮೋನ್ ಡಾಮಿನೇನ್ಸ್ನಿಂದ ಬರುತ್ತೆ. ಗಂಡು ಕರು ಸರಿ ಇರುತ್ತೆ? ಗಂಡು ಕರು ಸರಿ ಇರುತ್ತೆ, ಹೆಣ್ಣು ಕರುವಿನಲ್ಲಿ ಗರ್ಭಕೋಶನೇ ಇರಲ್ಲ. ಅದು ಎರಡು ಹೆಣ್ಣೆ ಆದರೂ ಏನು ಪ್ರಾಬ್ಲಮ್ ಇಲ್ಲ, ಎರಡು ಗಂಡೆ ಆದರೂ ಏನು ಪ್ರಾಬ್ಲಮ್ ಇಲ್ಲ. ಇದು ಒಂದು ಹಸುವಿನಲ್ಲಿ ಒಂದು ಒಂದು ಇದು ಬಹಳ ವಿಶೇಷ ಅದು ಅಲ್ವಾ? ಹೌದು. ಅದು ನೋಡಿದ್ರು ಗೊತ್ತಾಗ ಗೊತ್ತಾಗಲ್ಲ ಹೊರಗಡೆಯಿಂದ. ಅದು ಒಳಗಡೆ ಕೈ ಹಾಕಿ ನೋಡಿದಾಗಲೇ ಗರ್ಭಕೋಶ ಇರಲ್ಲ, ಆವಾಗ ಪರೆಕ್ಟಲ್ಲಿ ಎಕ್ಸಾಮ್ ಮಾಡಿಸಿ ತರಿಸ್ಬೇಕಾಗತ್ತೆ. ಇದು ದಾಖಲಾತಿಗೆ ಇದೊಂದು ಅನುಕೂಲ ಆಗುತ್ತೆ. ಅವ್ನು ಮೋಸ ಹೋದ್ನ 48,000 ಲಾಸ್ ಆಯ್ತು ಅವನಿಗೆ. ಅಂದರೆ ಈಗ ಒಂದು ದಾಖಲೆಯನ್ನು ನಿರ್ವಹಣೆ ಮಾಡೋದ್ರ ಮೂಲಕ ರೈತ ತನ್ನ ಆರ್ಥಿಕ ಏನು ಸುಸ್ಥಿರತೆಯನ್ನು ಕೂಡ ಸಾಧಿಸಬಹುದು ಅನ್ನೋ ಒಂದು ಮಾತನ್ನು ತಾವು ಹೇಳಿ. ಖಂಡಿತ ಖಂಡಿತ ಖಂಡಿತ ಅಲ್ವಾ? ಅಂದರೆ ಇದು ಕಾಸ್ಟ್ ನಥಿಂಗ್, ಒಂದು 10 ರೂಪಾಯಿನ ಪುಸ್ತಕ ಅಲ್ಲ. ಅರ್ಥ ಆಯಿತು. ಅದರಿಂದ ಅವನಿಗೆ ಯಾವ ತರಹ ಲಾಭಗಳಾಗ್ಬೋದು? ಖರೀದಿ ಮಾಡೋನ್ಗೇನೋ ಸರಿ, ಹಸುವಿನ ಎಲ್ಲ ಜಾತಕ ಗೊತ್ತಾಗುತ್ತೆ, ಆ ರೈತನಿಗೆ ಏನು ಲಾಭ ಆಗುತ್ತೆ? ಯಾವ ರೈತನಿಗೆ? ಸಾಕಿರುವಂಥ ರೈತನಿಗೆ. ದಾಖಲೆಗಳನ್ನು ಇಟ್ಕೊಳ್ಳೋದ್ರಿಂದ ಅವನಿಗೆ ಖರ್ಚು ಕಡಿಮೆ ಆಗುತ್ತೆ. ಹೇಗೆ ಅಂತ ಕೇಳ್ತಿದ್ದೀನಿ. ಈ ಖರ್ಚು ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ಸರ್, ನಿಮಗೆ ನಿಮ್ಮಲ್ಲಿ ತಿಂಡಿ ಎಷ್ಟು ಕೊಡ್ತಾ ಇದ್ದಾನೆ ಅನ್ನೋ ಭಾವನೆ ಬರುತ್ತೆ. ಒಂದು ಕೆಜಿ ಇಷ್ಟು ಇಷ್ಟು. ಈಗ ನಮ್ಮಲ್ಲಿ ಏನಾಗುತ್ತೆ, ಅನ್ನೆಸೆಸರಿಯಾಗಿ ಈ ವೆಚ್ಚ ಉತ್ಪಾದನಾ ವೆಚ್ಚವನ್ನು ರೈತರುಗಳು ಕಡಿಮೆ ಮಾಡ್ಕೊಳ್ಬೇಕಾದ್ರೆ ಇದು ನಿರ್ವಹಣೆ ಮಾಡಬೇಕಾಗತ್ತೆ. ಈಗ ಎಷ್ಟು ತಿಂಡಿ ಕೊಡ್ತಾ ಇದ್ದೀನಿ, ಯಾವ ಕಾಲಕ್ಕೆ ತಿಂಡಿ ಕೊಡ್ತಾ ಇದ್ದೀನಿ, ಎಷ್ಟು ಟೈಮಲ್ಲಿ ತಿಂಡಿ ಕೊಡ್ತಾ ಇದ್ದೀನಿ, ಯಾವ್ಯಾವ ತಿಂಡಿ ಕೊಡ್ತಾ ಇದ್ದೀನಿ, ಅದನ್ನು ಖರೀದಿ ಮಾಡೋದೇನು, ಅದನ್ನು ಉತ್ಪಾದನಾ ವೆಚ್ಚ ಕಡಿಮೆ ಮಾಡ್ಕೊಳ್ಬೇಕಾದ್ರೆ ತಿಂಡಿ ಮುಖಾಂತರ ತಿಂಡಿ ಖರ್ಚು ಕಡಿಮೆ ಮಾಡಬೇಕು. ಇಲ್ಲಿ ನಮ್ಮ ಟ್ರೀಟ್ಮೆಂಟ್ ಖರ್ಚು ಕಡಿಮೆ ಆಗ್ಬೋದು. ಟ್ರೀಟ್ಮೆಂಟ್ ಖರ್ಚು ಹೆಂಗೆ ಕಡಿಮೆ ಆಗುತ್ತೆ? ಇದು ಕಡಿಮೆ ಇತ್ತು ಅಂತಂದಾಗ, ಈ ದಾಖಲಾತಿಗಳೆಲ್ಲ ಇತ್ತು ಅಂದಾಗ, ಹಿಂದಿನ ದಿನ ಸೂಲಿನಲ್ಲಿ ಹಿಂದೆ ಇದರಲ್ಲಿ ಈ ಥರ ಕಾಯಿಲೆ ಆಗಿತ್ತು, ಇದಕ್ಕೆ ಮುನ್ನೆಚ್ಚರಿಕೆಯಾಗಿ ಒಂದು ಚಿಕಿತ್ಸೆ ಕೊಡಿಸೋಣ, ಮುನ್ನೆಚ್ಚರಿಕೆಯಾಗಿ ಒಂದು ಲಸಿಕೆ ಹಾಕ್ಸೋಣ ಅನ್ನೋ ಒಂದು ಬಂದಾಗ ಅವನು ಆಟೋಮೆಟಿಕ್ಕಾಗಿ ಟ್ರೀಟ್ಮೆಂಟ್ ಕಾಸ್ಟ್ ಕಡಿಮೆ ಆಗುತ್ತೆ, ಆದರೆ ಲಾಭ ಆಗುತ್ತೆ, ಮತ್ತು ಇದು ಫೀಡ್ ಕಾಸ್ಟ್ ಕಡಿಮೆ ಆಗುತ್ತೆ. ಸೊ ಇದರಲ್ಲಿ ಸೊ ಇದಕ್ಕೆ ಅದನ್ನು ನಾವು ಪ್ರತಿದಿನ ಏನು ಮಾಡ್ತಿದ್ದೀವಿ, ನಾವು ಈಗ ಒಂದು ವಿಶಿಷ್ಟವಾಗಿ ಒಂದು ಗ್ರೂಪ್ ಮಾಡಿದ್ದೀವಿ ಸರ್, ವಾಟ್ಸಪ್ ಗ್ರೂಪ್ಗಳು ಅಂತ. ಈಗ ಒಂದು 10 ಜನ ರೈತರುಗಳು, ಒಂದು 5 ಹಸು 3 ಹಸು 4 ಹಸು ಕಟ್ಟಿರ್ತಕ್ಕಂಥ ರೈತರುಗಳನ್ನ ವಾಟ್ಸಪ್ ಗ್ರೂಪ್ಗಳು ಮಾಡ್ತೀವಿ. ಆ ಗ್ರೂಪ್ಗಳಲ್ಲಿ ನಾನು ರೈತರುಗಳೆಲ್ಲ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಬ್ಬರ ನಮ್ಮ ಪಶುಸಖಿಯರು ಇರ್ತಾರೆ, ಅವರನ್ನು ಗ್ರೂಪಿಗೆ ಸೇರಿಸ್ಕೊಂಡಿರ್ತೀವಿ. ಏನೇ ಆದರೂ ಆ ಗ್ರೂಪ್ನಲ್ಲಿ ಆ ಒಂದು ತಿಳುವಳಿಕೆಯನ್ನು ಕೊಡ್ತೀವಿ ನಾವು, ಏನು ಯಾವ ಥರ ಒಂದು ನಿರ್ವಹಣೆ ಮಾಡಬೇಕು ಅದನ್ನು ನಮ್ಮ ಪಶುಸಖಿಯರು ಮಾನಿಟರ್ ಮಾಡ್ತಾ ಇರ್ತಾರೆ. ಆ ಪುಸ್ತಕಗಳನ್ನು ಸರ್ ಇವತ್ತು ಕರು ಹಾಕ್ತು, ಇಷ್ಟು ಗಿಣ್ಣಾಲು ಕೊಟ್ಟರು, ಗಿಣ್ಣಾಲನ್ನು ಕೊಡುವಂಥ ಒಂದು ಪದ್ಧತಿ ಇದೆ ಕರುಗಳಿಗೆ, ಇಷ್ಟಿಷ್ಟು ಗಿಣ್ಣಾಲನ್ನೇ ಕೊಡಲೇಬೇಕು ಅಂತ. ಆ ಗಿಣ್ಣಾಲು ಕೊಡ್ತಾ ಇದ್ದಾರೆ, ಕರು ದಷ್ಟಪುಷ್ಟವಾಗಿ ಬೆಳೀತು. ಕರು ಹಾಕುವಾಗ ಕೆಲವು ಒಕ್ಕಳು ಬಳ್ಳಿ ಕಟ್ ಮಾಡಿ ಒಕ್ಕಳು ಬಳ್ಳಿ ಚಿಕಿತ್ಸೆ ಮಾಡಿದ್ವಿ, ಒಕ್ಕಳು ಬಳ್ಳಿ ಚಿಕಿತ್ಸೆ ಮಾಡಿಲ್ಲ, ಜಸ್ಟ್ ಒಂದು ಟಿಂಕ್ಚರ್ ಹಚ್ಚೋದಷ್ಟೇ. ಆ ಚಿಕಿತ್ಸೆ ಮಾಡಿಲ್ಲ ಅಂದರೆ ಅದು ಕೈ ಕಾಲುಗಳೆಲ್ಲ ಊತ ಬಂದು ಒಂದು ಜಾಯಿಂಟ್ ಇಲ್ಲ ಅಂತ ಒಂದು ರೋಗ ಬಂದು ಅದು ಸಾಯುವಂಥ ಪರಿಸ್ಥಿತಿ ಬರುತ್ತೆ. ಅವುಗಳೆಲ್ಲವನ್ನು ಆ ಒಂದು ತಿಳುವಳಿಕೆಯೆಲ್ಲ ಹೇಳ್ತಾ ಇರ್ತೀವಿ. ಈ ವಾಟ್ಸಪ್ ಗ್ರೂಪಲ್ಲಿ ಒಬ್ರಿಗೊಬ್ರು ಕನೆಕ್ಟ್ ಆಗ್ತಿರ್ತಾರೆ. ಈಗ ನಮಗೆ ಈಗ ಆಲ್ರೆಡಿ ಒಂದು ಕಾಲ್ ಮಾಡ್ತಾರೆ ವಾಟ್ಸಪ್ನಿಂದ, ಫೋನ್ ಸರ್ ಹಿಂಗಾಗಿದೆ ನನಗೆ ಹಸುಗೆ, ಒಂದು ಏನು ಮಾಡ್ಬೋದಾ ಸರ್ ಅಂತ. ಆಗ ಮನೆ ಮದ್ದನ್ನು ಹೇಳ್ಬೋದು ನಾವಲ್ಲಿ, ಪ್ರಥಮ ಚಿಕಿತ್ಸೆಯನ್ನು ಹೇಳ್ಬೋದು. ಈಗ ಒಂದು ಸಣ್ಣ ಉದಾಹರಣೆಗೆ, ಒಂದು ಹಸು ಆಸ್ಪತ್ರೆಗೆ ಬಂದಿದೆ ನನಗೆ, ಸರ್ ಮೇಲ್ಕಾಗ್ತಿಲ್ಲ, ಮೇವು ತಿಂತಾ ಇಲ್ಲ ಅಂತ. ಟೆಂಪ್ರೇಚರ್ ನೋಡಿದ್ರೆ ನಾರ್ಮಲ್ ಆಗಿದೆ, ಹೊಟ್ಟೆ ನೋಡಿದ್ರೆ ಗಡ್ಸಾಗಿದೆ, ಏನೋ ಹೊಟ್ಟೆ ಪ್ರಾಬ್ಲಮ್ ಇರದೆ ಅಪ್ಪ, ಇದು ಏನು ಮಾಡ್ಬೋದು ನೀನು ಅಂತ ಹೇಳಿದ್ರೆ, ಅವ್ನಿಗೆ ಹೇಳಿದೆ ಏನಾರು ಕುಡಿಸಿದೀಯಾ? ಇಲ್ಲ ಸರ್ ಅಂದ ತಕ್ಷಣ ನಾವು ಹೊಟ್ಟೆ ರುಮನ್ ಮೊಟಿಲಿಟಿ ಅಂತ ನೋಡ್ತೀವಿ. ಆ ಹೊಟ್ಟೆ ಎಡಭಾಗದ ಹೊಟ್ಟೆಯಲ್ಲಿ ಆ ಹಳ್ಳ ಬಿದ್ದಿರುತ್ತೆ, ಆ ಭಾಗದಲ್ಲಿ ಒಂದು ಫಿಸ್ಟ್ ಮಾಡಿ ಹಿಂದೆ ಮುಂದೆ ಹಿಂದೆ ಮುಂದೆ ಹಸುಗಳ ಅದನ್ನು ಗುದ್ದಿದಾಗ ಅದಕ್ಕೆ ಒಂದು ಮೊಟಿಲಿಟಿ ಕ್ರಿಯೇಟ್ ಆಗುತ್ತೆ, ಅದು ಇಂಪ್ಯಾಕ್ಷನ್ ಆಗಿರುತ್ತೆ, ಸಿಂಪಲ್ ಇಂಡೈಜೆಷನ್ ಆಗಿರುತ್ತೆ. ತಕ್ಷಣ ಒಂದು ಅಡುಗೆ ಸೋಡಾ, ಬೆಚ್ಚಗಿರೋ ನೀರಿನಲ್ಲಿ ಒಂದು 20 ಗ್ರಾಮ್ 30 ಗ್ರಾಮ್ ಅಡುಗೆ ಸೋಡಾವನ್ನು ಕುಡಿಸಿ ಹಸುಗೆ ಒಂದು 4 ರೌಂಡ್ ಓಡಾಡಿಸಿದಾಗ ಮೆಲುಕು ತಗೊಂಡಿರುತ್ತೆ ಆಟೋಮೆಟಿಕ್ಕಾಗಿ, ಚಿಕಿತ್ಸೆನೇ ಬೇಕಾಗಿಲ್ಲ ಅದಕ್ಕೆ. ಅದಕ್ಕೆ 100 ರೂಪಾಯಿ ಖರ್ಚು ಮಾಡ್ತಾರೆ ರೈತರು. ಇಂಥ ಸಣ್ಣ ಪುಟ್ಟ ಕಾಯಿಲೆಗಳನ್ನು ತಾವೇ ಮಾಡ್ಕೊಳ್ಬೋದು ಅನ್ನುವುದೇನೆ. ಉದಾಹರಣೆಗೆ ಇನ್ನೂ ಒಂದು ಸರ್, ನಮ್ಮಲ್ಲಿ ಫಾರ್ಮಸ್ಯೂಟಿಕಲ್ಗಿಂತ ನ್ಯೂಟ್ರಾಸ್ಯೂಟಿಕಲ್ ಹೆಚ್ಚು ಈ ಆಹಾರದ ನೀಡುವಿಕೆಯಲ್ಲೇ ಅದನ್ನು ಕ್ರಮಬದ್ಧತೆಯ ನೀಡುವಂಥ ವ್ಯವಸ್ಥೆಯಲ್ಲೇ. ಉದಾಹರಣೆಗೆ ನಮ್ಮಲ್ಲಿ ಹೇಳ್ತಾರೆ ರೈತರು, ಈ ಡೈರಿ ಫೀಡ್ಸ್ ಬರುತ್ತೆ, ಹೇಗೆ ಕೊಡ್ತಾ ಇದ್ದೀರಿ ಅಂತ ಕೇಳಿದ್ರೆ, ಸರ್ ನೀರಿಗೆ ಹಾಕ್ತೀವಿ, ನೆನೆ ಹಾಕ್ತೀವಿ, ಕೊಡ್ತೀವಿ ಸರ್ ಅಂತ. ನಾವು ಅವ್ರಿಗೆ ಮತ್ತೆ ಒಂದು ಪಾರು ಪ್ರಶ್ನೆ ಕೇಳ್ತೀವಿ, ಚಕ್ಲಿ ಕೊಡ್ತೀವಿ ನಿಮಗೆ, ಚಕ್ಲಿನ ನೀರಿಗೆ ಹಾಕಿ ತಿನ್ನಕ್ಕಾಗತ್ತಾ ನೀವು ಅಂತ. ಇಲ್ಲ ಸರ್ ರುಚಿ ಇರಲ್ಲ ಅದು ಅಂತ. ಸೇಮ್ ಅದೇ ಥರ ಈ ಕಡ್ಡಿ ಫೀಡ್ಸ್ ಅಂತ ಮಾಡಿರ್ತಾರೆ ಡೈರಿ ಫೀಡ್ಸಲ್ಲಿ, ಈ ಪೌಡ್ರನ್ನು ಒಂದು ಬೆಚ್ಚಗಿರೋ ನೀರಿಗೆ ಹಾಕಿ ಕಡ್ಡಿ ಫೀಡ್ಸ್ ಮಾಡಿ ಅದು ಕೊಟ್ಟಿರ್ತಾರೆ. ಆ ಫೀಡ್ಸನ್ನು ಮತ್ತೆ ನೀರಿಗೆ ಹಾಕಿದ್ರೆ ಅದು ರುಚಿ ಬರುತ್ತಾ? ಮತ್ತೆ ಇನ್ನೊಂದು ಆಗುತ್ತೆ, ಅದೇ ಬರೀದೇ ಕೊಡಬೇಕಾಗತ್ತೆ. ಎಷ್ಟೋ ಮಂದಿ ರೈತರಿಗೆ ಈ ಕಡ್ಡಿ ಫೀಡ್ಸನ್ನು ಹಾಗೇ ಕೊಡಬೇಕು ಅನ್ನುವ ಒಂದು ಮನೋಭಾವನೆ ಇಲ್ಲ, ಬಂದಿಲ್ಲ, ತರಬೇತಿ ಇಲ್ಲ. ಜೊತೆಯಲ್ಲಿ ಆ ಜೊಲ್ಲು ಬರುತ್ತೆ ನಮ್ಮಲ್ಲಿ ಬಾಯಿನಲ್ಲಿ. ಅದೇ ಥರ ಹಸುವಿನಲ್ಲಿ ಆ ಕಡ್ಡಿ ಫೀಡ್ಸನ್ನು ತಿಂತಾ ಇದ್ದಾಗ, ಒಣ ಫೀಡನ್ನು ತಿಂದಾಗ ಜೊಲ್ಲು ಬರುತ್ತೆ, ಆ ಲಾವಾರಸ. ಆ ಜೊಲ್ಲು ಒಳಗಡೆ ಅಸಿಡಿಟಿಯನ್ನು ಕಡಿಮೆ ಮಾಡುತ್ತೆ, ಅಸಿಡಿಟಿ ಬರುತ್ತೆ. ಹಸುಗಳಿಗೂ ಅಸಿಡಿಟಿನ ಅಂತ ಕೇಳ್ಬೋದು ನೀವು,